ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಹೊಂಗೆ ಸಿಂಹ ರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ ಹೊಂಗೆ ಸಿಂಹ ರೂಪ ಬೆಳೆದು ನಾವು ಇಂಧನ ಸಕ್ಷಮರಾಗೋಣ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಸಿಂ ಖುಲ್ ಜಾ ಸಿಂ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ಹಾರೋಣ ನಾವು ಸ್ಪೇಸ್ಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ರಾಕೆಟ್ ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ ಏರೋಣ ನಾವು ಕಕ್ಷೆಗೆ ಹೇಳೋಣ ಬಾಯ್ ಬಾಯ್ ಭೂಮಿಗೆ ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ರಾಕೆಟ್ ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸೂಟು ಹೋಟೆಲ್ನಲ್ಲಿ ಕುಳಿತು ನಿತ್ಯ ನೀರಡಿಕೆ ಬಿಟ್ಟು ಸ್ಪೇಸ್ ಹೋಟೆಲ್ ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು